ಬೆಳೆದಿದ್ದಕ್ಕೆ ಸರ್ಕಾರದಿಂದ ಏನಾದರೂ ಅನುಕೂಲತೆಗಳು ಈ ಯೋಜನೆ ಅಡಿ ಇದೇನಾ, ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಪಟ್ಟಣ ಶೆಟ್ಟಿಯವರು, ಎಷ್ಟು ವರ್ಷ ಆಯ್ತು ತಾವು ಈ ವಿಜಾಪುರ ಭಾಗದಲ್ಲಿದ್ದು? ಈಗ ನಾನು ಮಾಸ್ಟ್ ಅಂತ 15-20 ವರ್ಷ ಆಯ್ತು ಮೇಡಮ್. ಹೌದೌದು, ನಾನು ಇಲ್ಲಿಯವನೇ, ನೆಟಿವ್ ಇಲ್ಲಿಯವನೇ. ನೀವು ರೈತರ? ಹೌದು, ನಾನು ರೈತರ. ಅಂದ್ರೆ ರೈತರ ಅಂತಃಕರಣ ಏನು, ರೈತರ ನೋವು ನಲಿವುಗಳೇನು, ನೀವು ಬಹಳ ಸಮೀಪದಿಂದ ಅರ್ಥ ಆಗುತ್ತೆ. ಪಟ್ಟಣ ಶೆಟ್ಟಿಯವರೇ, ಈ ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ ಅನೇಕ ರೈತರು ಅನ್ಕೊಳ್ತಾರೆ. ಆದ್ರೂ ಬೆಳೆದ್ರೆ ಇವು ಏನು ನಮ್ಗೆ ಲಾಭ ಸಿಗ್ತದೋ ಇಲ್ಲೋ, ಇಂಥ ಎಲ್ಲ ವಿಚಾರಗಳು ಕೂಡ ಬರ್ತಿರ್ತವೆ. ತಾವು ಅವರಿಗೆ ಒಂದಿಷ್ಟು ಒಳ್ಳೆ ಸಲಹೆಗಳನ್ನ ಕೊಡಬೇಕು, ಜೊತೆಗೆ ಈ ರೈತ ಸಿರಿ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು. ರೈತ ಸಿರಿ ಕಾರ್ಯಕ್ರಮ ಅಂದ್ರೆ ಏನು, ಇದನ್ನ ಯಾಕೆ ಅನುಷ್ಠಾನಕ್ಕೆ ತಂದಿದ್ದು, ಈ ಬಗ್ಗೆ ಹೇಳಿ ಮೊದಲು. ಈಗ ಮೊಟ್ಟ ಮೊದಲನೇದಾಗಿ ನಮ್ದು ಈ ಸಿರಿಧಾನ್ಯಗಳೇನು ಹೊಸದಾಗಿ ಏನಂತಲ್ಲ, ನಮ್ಮ ಜಿಲ್ಲೆ ಬಿಜಾಪುರದಲ್ಲಿ ಮೊದಲು ಹಿರಿಯರು ಮತ್ತ ಮೊದಲು ಬೆಳಿತಿದ್ರು ಸಿರಿಧಾನ್ಯ. ಹೌದು, ನವಣಿ ಬೆಳಿತಿದ್ರು, ಅಕಡಿ ಒಳಗೂ ಬೆಳಿತಿದ್ರು, ಶೇಂಗಾ ತೊಗರಿ ಒಳಗೆಲ್ಲ ಬೆಳಿತಿದ್ರು. ಕೆಲವು ಒಂದೇ ಕಡೆ ಹಾಕ್ತಿದ್ರು, ನವಣಿ ಬೆಳಿತಿದ್ರು, ಸ್ಯಾಮಿ ಅಂತ ಬರ್ತದೆ, ಸಾಮಿ ಅಂತ ಬರ್ತದೆ, ಅದನ್ನ ಬೆಳಿತಿದ್ರು, ಬರಗ ಬೆಳಿತಿದ್ರು, ಅದನ್ನೆಲ್ಲ ಊಟ ಮಾಡ್ತಿದ್ರು. ಸಿರಿಧಾನ್ಯಗಳು ಯಾವ್ದ್ಯಾವ್ದು? ಸಿರಿಧಾನ್ಯಗಳಲ್ಲಿ ನವಣಿ, ಊದಲು, ಹಾರಕ, ಕೊರಲೆ, ಸಾಮೆ ಮತ್ತು ಬರಗ ಅಂತಿದೆ. ಮತ್ತೆ ಇತ್ತೀಚೆಗೆ ಸಜ್ಜೆ ಮತ್ತು ಜೋಳನ ಸಹಿತ ಸಿರಿಧಾನ್ಯಗಳ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅದನ್ನು. ಆ ದೃಷ್ಟಿಯಾಗಿ ಇದನ್ನೆಲ್ಲ ಬೆಳಿತಿದ್ರು. ಮತ್ತು ಅದರ ಹಲವಾರು ಕಾರಣಗಳಿಂದ, ವಿಶೇಷವಾಗಿ ನಮ್ಮ ಕೃಷಿ ಒಂದು ವಾಣಿಜ್ಯೀಕರಣದಿಂದಾಗಿ ಏನಾಗಿದೆ, ಒಂದು ಇತ್ತೀಚೆಗೆ ಅವೆಲ್ಲ ಬೆಳೆಗಳ ಬೆಳೆದು ಕಡಿಮೆ ಆಗಿಬಿಟ್ಟಿದೆ. ಅದರಿಂದ ಯಾಕಂದ್ರೆ ಆದಾಯ ಬಹಳ ಬರ್ತಾ ಇಲ್ಲ ಅಂತೇಳಿ ಅದು ಕೆಲವು ಜನ ಇದು ಮಾಡ್ತಾ ಇದ್ರು. ಅಂದ್ರೆ ಅದನ್ನ ಊಟ ಮಾಡೋದು ಬಿಟ್ಟಂಗೆ ಹೌದು, ಈಗ ಆಹಾರ ಪದ್ಧತಿಯಲ್ಲಿ ಬೇಡಿಕೆನೂ ಕಡಿಮೆ ಆಯ್ತು. ಹೌದು ಮೇಡಮ್, ಅದು ಈಗ ಈ ಬೆಳೆ ಪದ್ಧತಿ ಬದಲಾವಣೆ ಆದ ನಂತರ ಅದು ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳಿವೆ. ಈಗ ನಮ್ಮ ಮುಖ್ಯ ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಇತ್ತು ಉತ್ತರ ಕರ್ನಾಟಕ ಜಿಲ್ಲೆ ಜನರದ ಏನು ಇತ್ತು ಅಂದ್ರೆ, ಮೊದಲ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ನುಚ್ಚ, ಇವೆಲ್ಲ ಒಂದು ಹುಳ್ಳಿ ಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ಮೂಕಣಿ ಇಂಥವೆಲ್ಲ ಒಂದು ಪದಾರ್ಥಗಳನ್ನು ಸೇವಿಸ್ತಿದ್ರು. ಆದ್ರೆ ಇತ್ತೀಚೆಗೆ ಬೆಳೆ ಪದ್ಧತಿನೂ ಬಹಳಷ್ಟು ಸಾಕಷ್ಟು ಬದಲಾವಣೆ ಆದ ನಂತರ ಈಗೇನಾಗಿದೆ, ಹೆಚ್ಚಿನ ಜನ ಅಕ್ಕಿನ ಊಟ ಮಾಡ್ತಿದ್ರು, ಯಾಕಂದ್ರೆ ಪಾಲಿಶ್ ಮಾಡಿದ ಅಕ್ಕಿ ಅದನ್ನು ಊಟ ಮಾಡ್ತಾ ಇದ್ರೆ. ಜೋಳದ ಏರಿಯಾನು ಸಹಿತ ಇದರಿಂದ ಬಹಳಷ್ಟು ಕಡಿಮೆ ಆಗಿದೆ. ನಮ್ಮ ಮುಖ್ಯ ಬೆಳೆನೇ ಬಿಜಾಪುರ ಜಿಲ್ಲೆ ಈಗ ಸದ್ಯ ಪ್ರಸ್ತುತ ತೊಗರಿ ಆಗಿಬಿಟ್ಟದ. ತೊಗರಿಯಾಗಿ ಜೋಳದ ಏರಿಯಾನು ಸ್ವಲ್ಪ ಕಡಿಮೆ ಆಗಿದೆ, ಸಜ್ಜಿ ಏರಿಯಾನು ಕಡಿಮೆ ಆಗಿದೆ. ಈ ದೃಷ್ಟಿನಾಗ ಒಂದು ಸಾಕಷ್ಟು ಒಂದು ಆಹಾರ ಪದ್ಧತಿ ಒಳಗ ಸಹಿತ ಬದಲಾವಣೆ ಆಗಿದೆ. ಎಷ್ಟು ಹೆಕ್ಟೇರ್? ನಮ್ಮ ಬಿಜಾಪುರ ಜಿಲ್ಲೆಯ ಒಟ್ಟು ಒಂದು ಭೌಗೋಳಿಕ ಕ್ಷೇತ್ರ ಸುಮಾರು 25 ಲಕ್ಷ ಭೌಗೋಳಿಕ ಕ್ಷೇತ್ರ ಅದ. ಅದರಲ್ಲಿ ಸುಮಾರು 18 ಲಕ್ಷ ನಾವು ಈ ಬಿತ್ತುದು ಬೆಳೆದು ಒಕ್ಕಲ್ತನಕ ನಾವು ಯೂಸ್ ಮಾಡ್ತೇವೆ. ಅದರಲ್ಲಿ ನಾವು ಈಗ ಎಲ್ಲಾ ಲೆಕ್ಕ ಹಾಕಿ ನೋಡಿದ್ರೆ ಅರೌಂಡ್ 250-300 ಎಕರೆ ಈ ಪ್ರದೇಶದಲ್ಲಿ ಈಗ ಸದ್ಯ ನವಣೆಯನ್ನು ಬೆಳೀತದೆ. ಅದು ಒಂದು ಅಕ್ಕಡಿ ಕಾಳಾಗಿ ಅಥವಾ ಮಿಶ್ರ ಬೆಳೆಯಾಗಿನೇ ಬೆಳೀತಾ ಇದ್ದಾರೆ. ಕೆಲವು ಜನ ಮಾತ್ರ ಅದನ್ನ ಒಂದೇ ಬೆಳೆಯಾಗಿ ಬೆಳೀತಾ ಇದ್ದಾರೆ, ಬಹಳ ಕಡಿಮೆ. ಅಂದ್ರೆ ಈ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕೆ ರೈತ ಸಿರಿ ಯೋಜನೆ ಆರಂಭ. ಯಾಕಂದ್ರೆ ಇದು ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ ಒಂದು ಆರೋಗ್ಯ ಸಮಸ್ಯೆಗಳನ್ನು ಬಹಳ ಜನರಲ್ಲಿ, ಈಗ ನೇರವಾಗಿ ಒಂದು ಪಾಲಿಶ್ ಮಾಡಿದ ಅಕ್ಕಿ ಇರ್ಬೋದು, ಅದು ಬೇರೆ ಅಂತ ಅಕ್ಕಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಬೆಳೆಯಾಗ್ತವೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಸಿರಿಧಾನ್ಯಗಳದ ಒಂದೇನು ಮಹತ್ವ ಏನಂತಂದ್ರೆ, ಕಡಿಮೆ ಮಳೆ ಬಿದ್ದರೂ ಬೆಳೀತಾವ. ನಮ್ಮ ಅದರಲ್ಲಿ ಬಿಜಾಪುರದಲ್ಲಿ ಅಂತೂ ಮಳೆ ಅದು ಸಮಸ್ಯೆ ಒಂದು ಬಹಳ ಅನಿಶ್ಚಿತೆಯಿಂದ ಕೂಡಿರ್ತದೆ. ಅಂಥದ್ರೊಳಗೆ ಏನಾಗ್ತದೆ, ಸಿರಿಧಾನ್ಯಗಳನ್ನ ಬಹಳ ಕಡಿಮೆ ಮಳೆ ಬಿದ್ದರೂ ಸಹಿತ ಬೆಳೀತಾವ. ಮತ್ತು ಇದು ಮುಂಗಾರಿ ಮತ್ತು ಹಿಂಗಾರಿ ಹಂಗಾಮಿನಲ್ಲಿನೂ ಬೆಳಿಬಹುದು. ಇದು ಅಲ್ಲದೆ ಎಲ್ಲ ಮಣ್ಣುಗಳಿಗೂ ಸಹಿತ ಇದನ್ನ ನಾವು ಬೆಳೆ ತಕ್ಕೋಬಹುದು. ಆ ದೃಷ್ಟಿನಾಗ ಇದು ನಮ್ಮ ಅದು ಆಗ್ತದೆ. ಇದು ಅಲ್ಲದೆ ಸಿರಿಧಾನ್ಯಗಳಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರ್ತವೆ, ಹೆಚ್ಚಿಗಿರ್ತವೆ. ಈ ಬೇರೆ ಧಾನ್ಯಗಳನ್ನ ಹೋಲಿಸಿದ ನೋಡಿದಾಗ ನಾವು ಪೌಷ್ಟಿಕಾಂಶಗಳು ಬಹಳಷ್ಟು ಇದ್ರ ಹೆಚ್ಚಿಗಿರೋದ್ರಿಂದ ನಮ್ಗೆ ಮೊದಲು ಒಮ್ಮೆ ಬಡವರ ಆಹಾರ ಆಗಿತ್ತು, ಆದ್ರೆ ಇತ್ತೀಚೆಗೆ ಏನಾಗಿದೆ, ಶ್ರೀಮಂತರ ಆಹಾರ ಆಗಿದೆ. ಯಾಕಂದ್ರೆ ಹಲವಾರು ಈಗ ನಮ್ಮ ಸಕ್ಕರೆ ಕಾಯಿಲೆ ಇರ್ಬೋದು, ಬೇರೆ ಬೇರೆ ಒಂದು ಕಾಯಿಲೆಗಳನ್ನ ಒಂದು ನಿಯಂತ್ರಣಕ್ಕೆ ಇದನ್ನ ಮಾಡ್ತಾರೆ. ಬಹಳಷ್ಟು ಜನ ಇದನ್ನ ಈ ಸದ್ದ ಮಾಡ್ತಾ ಇದ್ದಾರೆ. ಇದನ್ನು ಉಪಯೋಗ ಯಾವ ಸಿರಿಧಾನ್ಯದಲ್ಲಿ ಯಾವ ಗುಣ ಇದೆ ಅಂತ ಏನಾದ್ರು ಹೇಳಿಕ್ಕಾಗುತ್ತೆ? ಈಗ ನಾವು ಹೇಳ್ಬೋದು ಮೇಡಮ್, ಈಗ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಒಂದು ಔಷಧಿ ಗುಣಗಳನ್ನ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಒಂದು ಒಳ್ಳೆಯದು. ಉದಾಹರಣೆಗಾಗಿ ಹೇಳಿದ್ರೆ, ನವಣೆಯಿಂದ ನಮ್ಮ ಮಧುಮೇಹ ಇದೇನು ಸಕ್ಕರೆ ಕಾಯಿಲೆಯನ್ನ ನಾವು ನಿಯಂತ್ರಣ ಮಾಡಬಹುದು, ಬಂದವರಿಗೆ ನಿಯಂತ್ರಣ ಮಾಡಬಹುದು, ಮತ್ತು ಬರದ ಹಾಗೇನೋ ಸಹಿತ ನಾವು ಇದು ಮಾಡಬಹುದು. ಯಾಕಂದ್ರೆ ಇದರೊಳಗೆ ಈ ಎಲ್ಲ ಸಿರಿಧಾನ್ಯಗಳಲ್ಲಿ ನಾರಿನಂಶ ಮತ್ತು ಪ್ರೋಟೀನ್ ಆಗಲಿ ಇದು ಬೇರೆ ಬಹಳಷ್ಟು ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಇದು ನರ ದೌರ್ಬಲ್ಯ ಆಗಿರ್ಬೋದು, ನಿವಾರಣೆಗಾಗಿರ್ಬೋದು, ಶಕ್ತಿವರ್ಧನೆಗಾಗಿರ್ಬೋದು, ರಕ್ತದ ಶುದ್ಧೀಕರಣ ಆಗಿರ್ಬೋದು, ಹೊಸ ರಕ್ತದ ಉತ್ಪನ್ನೆ, ಮೂಳೆಗಳ ಬೆಳವಣಿಗೆಗೆ ಸಹಕಾರಿ. ಯಾಕಂದ್ರೆ ಇದರಲ್ಲಿ ಸುಣ್ಣದ ಅಂಶನೂ ಜಾಸ್ತಿ ಇರ್ತದೆ. ನಮ್ಮ ಮೂಳೆ ಬೆಳವಣಿಗೆ ಮುಖ್ಯವಾಗಿ ನಮ್ಮ ಕ್ಯಾಲ್ಸಿಯಂ ಬೇಕಾಗ್ತದೆ, ಆ ಕ್ಯಾಲ್ಸಿಯಂ ಸಹಿತ ಅಂಶ ಇದ್ರೆ ಬಹಳ ಆಗ್ತದೆ. ಇವೆಲ್ಲ ಒಂದು ಕೊಲೆಸ್ಟ್ರಾಲ್ ಸಹಿತ ನಮ್ಮ ಪರ್ಸೆಂಟೇಜ್ ತಗ್ಗಿಸಬಹುದು. ಇದ್ರೆ ಈಗ ಇತ್ತೀಚೆಗೆ ಏನಾಗಿದೆ, ಇದು ಹೃದಯ ರೋಗಗಳ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಯ್ತು. ಅದಕ್ಕೆ ಯಾಕಂದ್ರೆ ನಾವು ಕೊಲೆಸ್ಟ್ರಾಲ್ ಆಹಾರದಲ್ಲಿ ಜಾಸ್ತಿ ಒಂದು ಇದನ್ನು ಮಾಡಿದ್ರೆ, ಏನು ಸಿರಿಧಾನ್ಯಗಳನ್ನು ಊಟ ಮಾಡೋದ್ರಿಂದ ಆ ಕೊಲೆಸ್ಟ್ರಾಲ್ ಅಂಶ ಏನು ರಕ್ತದಲ್ಲಿರುತ್ತೆ ಅದನ್ನು ಸಹಿತ ನಮ್ಮಲ್ಲಿ ಕಡಿಮೆ ಮಾಡಬಹುದು. ಅಂದ್ರೆ ನಮ್ಮ ಹಿರಿಯರೆಲ್ಲ ಇಂಥ ಆಹಾರ ಊಟ ಮಾಡ್ತಿದ್ರು, ಮೈ ಮೂರ ದುಡಿತಿದ್ರು, ಕಣ್ ತುಂಬಾ ನಿದ್ದೆ ಮಾಡ್ತಿದ್ರು. ಈಗ ಈ ಮೂರನ್ನು ನಾವು ಈ ಆಧುನಿಕ ಜೀವನದಲ್ಲಿ ಮಾಡ್ತಾ ಇದ್ದೀವಿ. ಹಿಂಗಾಗಿ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಸಣ್ಣ ಸಣ್ಣ ಮಕ್ಕಳಿಗೂ ಈಗ ಶುಗರ್ ಬಂದದ್ರಿ. ಅದಕ್ಕೆಲ್ಲ ಪರಿಹಾರ ಅಂತಂದ್ರೆ ಸಿರಿಧಾನ್ಯದಲ್ಲಿ ಪರಿಹಾರ ಅಂದ್ರೆ ಸಿರಿಧಾನ್ಯ ಅಂತ ಬಹುಶಃ ಇದೆ. ಯಾಕಂದ್ರೆ ಸಿರಿಧಾನ್ಯಕ್ಕೆ ಇನ್ನೊಂದ್ ಏನಾಗ್ತದೆ ಅಂತಂದ್ರೆ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಇದು ರೋಗ ಇಲ್ಲ, ಬೆಳೆಗಳಿಗೆ ರೋಗ ಬರುದಿಲ್ಲ ಇದಕ್ಕೆ, ಮತ್ತೆ ಕೀಟ ಹಾವಳಿನೂ ಬಹಳ ಕಡಿಮೆ ಇದಕ್ಕೆ. ಆ ದೃಷ್ಟಿನಾಗ ನಮ್ಗೇನ್ ಕೀಟನಾಶಕಗಳನ್ನು ಹೊಡೆದು ಸಂದರ್ಭ ಬರುದಿಲ್ಲ ಇದಕ್ಕೆ. ಇನ್ನೊಂದ್ ಏನಂದ್ರೆ ಇದು ನಮ್ಮ ಎಂಥ ಮಣ್ಣುಗಳಲ್ಲಿ ಸಹಿತ ಬೆಳೀತದೆ, ಮಣ್ಣುಗಳು ಫಲವತ್ತತೆ ಕಡಿಮೆ ಫಲವತ್ತತೆಯಲ್ಲಿ ಸ್ವಲ್ಪ ಬೆಂದೆ ಬರ್ತದೆ ಅಲ್ಲಿ. ಮತ್ತೆ ಇದು ಬೇರೆ ಒಂದು ರಾಸಾಯನಿಕ ಗೊಬ್ಬರ ಹಾಕುವಂತ ಅವಶ್ಯಕತೆಯು ಸಹಿತ ಇಲ್ಲ. ಇವೆಲ್ಲ ನಮ್ಮ ದೇಶೀಯ ತಳಿಗಳು. ಆ ದೃಷ್ಟಿನಾಗ ಏನು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಈಗೇನು ಮಾಡ್ತಾರೆ ರೈತರು, ಒಂದು ಸಾವಯವ ಪದ್ಧತಿಯಲ್ಲಿ ಬೆಳೀತಾರೆ. ಅದು ಆವಾಗ ಒಂದೊಂದು ಔಷಧಿ ಗುಣಗಳ ಮತ್ತು ಆರೋಗ್ಯಕ್ಕೆ ಒಳದಾಗಿ. ಈಗ ಈ ನಿಮ್ಮ ಮಾತುಗಳನ್ನ ಕೇಳಿ ರೈತರು ಆಸಕ್ತಿ ತೋರಿಸ್ತಾರೆ. ನಮ್ಮ ಕೇಳುಗರು ರೈತ ಬಾಂಧವರು ಏನ್ ಮಾಡ್ತಾರ, ಅಯ್ಯೋ ಇಷ್ಟೆಲ್ಲ ಹೇಳ್ತಾ ಇದಾರೆ ಅಂದ್ರೆ ನಾವು ಸಿರಿಧಾನ್ಯ ಬೆಳೆಯೋಣ. ಹೌದಾ? ಒಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಆತ್ಮ ಯೋಜನೆ ಅಡಿಯಲ್ಲಿ ಒಂದು ಸಿರಿಧಾನ್ಯ ಆಂದೋಲನ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸುಮಾರು ಒಂದು 2 ತಿಂಗಳಿಂದ ನಾವು ಜಿಲ್ಲೆಯ ವಿವಿಧ ಹಳ್ಳಿಗಳಿಗೆ ಹೋಗಿ ರೈತರ ಒಂದು ಸಭೆಗಳನ್ನು, ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ರೈತರಿಗೆ ಸಿರಿಧಾನ್ಯಗಳ ಬೆಳೆಗೆ ಮಹತ್ವದ ಬಗ್ಗೆ ಮತ್ತು ಬೆಳೆಯುವ ಬಗ್ಗೆ ಮತ್ತು ಅವು ಅದರ ಸೇವನೆ ಬಗ್ಗೆ ಒಂದು ಹಲವಾರು ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಒಂದು 2 ತಿಂಗಳಿಂದ ಸುಮಾರು ಒಂದು 40 ಹಳ್ಳಿಗಳಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದು ಅಲ್ಲದೆ ನಮ್ಮ ಕೃಷಿ ಇಲಾಖೆಯಿಂದ ಪ್ರತಿ ವರ್ಷ ಒಂದು ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯಗಳ ಮೇಳನ ಮಾಡ್ತಾರೆ ಬೆಂಗಳೂರಿನಲ್ಲಿ. ಅದು ಅಲ್ಲದೆ ನಾವು ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಕಳೆದ ಒಂದು ಜನವರಿಯಲ್ಲಿ ಒಂದು ಸಾವಯವ ಸಿರಿಧಾನ್ಯ ಆಂದೋಲನ ಒಂದು ಮೇಳನ ಮಾಡಿ ಸಾಕಷ್ಟು ಸಾವಿರಾರು ಜನ ರೈತರಿಗೆ ಇದರೊಂದೇ ತಿಳುವಳಿಕೆ ಹಿಡಿದೆ. ಆದರೂ ಸ್ವಲ್ಪ ಜನ ಈಗ ಇದ್ರ ತಿಳುವಳಿಕೆ ಬರ್ತಾ ಇದೆ, ಬರ್ತಾ ಇಲ್ಲ ಅಂತಲ್ಲ, ಬರ್ತಾ ಇದೆ. ಸ್ವಲ್ಪ ಜನ ಬಹಳಷ್ಟು ಜನ ಈಗ ರೈತರು ಮುಂದೆ ಬರ್ತಾ ಇದ್ದಾರೆ. ಈಗ ಇದನ್ನ ಒಂದು ಪ್ರೋತ್ಸಾಹ ನೀಡುವುದಕ್ಕಾಗಿ ಸಿರಿಧಾನ್ಯಗಳನ್ನು ಒಂದು ಮತ್ತೊಮ್ಮೆ ಬೆಳೆದು ಊಟ ಮಾಡಬೇಕು ಅನ್ನೋ ದೃಷ್ಟಿನಾಗ, ಇದರ ಒಂದು ಕ್ಷೇತ್ರವನ್ನು ಹೆಚ್ಚಿಗೆ ಮಾಡುವ ದೃಷ್ಟಿಯಿಂದ ನಮ್ಮ ಘನ ಕರ್ನಾಟಕ ಸರ್ಕಾರದವರು ಒಂದು ಇತ್ತೀಚೆಗೆ ಒಂದು ರೈತ ಸಿರಿ ಯೋಜನೆ ಅಂತ ಒಂದು ಜಾರಿ ಮಾಡಿದೆ. ಈ ರೈತ ಸಿರಿ ಯೋಜನೆಯ ಮುಖ್ಯ ಉದ್ದೇಶಗಳೇನಂತಂದ್ರೆ ರಾಜ್ಯದಲ್ಲಿನ ಸಿರಿಧಾನ್ಯಗಳ ಪ್ರದೇಶ ವಿಸ್ತರಣೆ ಹಾಗೂ ಉತ್ಪಾದನೆಯನ್ನು ಹೆಚ್ಚಿಸುವಂತಾಗಿದೆ. ಮತ್ತು ಇನ್ನೊಂದು ಸಿರಿಧಾನ್ಯಗಳ ಪೌಷ್ಟಿಕ ಆಹಾರ, ರೈತರ ಭದ್ರತೆ, ಸುಸ್ಥಿರ ಕೃಷಿ ಮತ್ತು ಪರಿಸರದ ಸಂರಕ್ಷಣೆಗಾಗಿಯೂ ಸಹಿತ ನಮ್ಮ ಸಿರಿಧಾನ್ಯಗಳ ಒಂದು ಕ್ಷೇತ್ರವನ್ನು ಹೆಚ್ಚಿಗೆ ಮಾಡುವುದು ನಮ್ಮ ಒಂದು ಅತ್ಯವಶ್ಯಕವಾಗಿದೆ. ಮತ್ತು ಸಿರಿಧಾನ್ಯಗಳ ಉತ್ಪಾದನೆಗೆ ಪೂರಕವಾದ ಸುಧಾರಿತ ತಾಂತ್ರಿಕತೆಗಳನ್ನು ಸೂಕ್ತ ಸಮಯದಲ್ಲಿ ಅಳವಡಿಸಿ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಸಹಿತ ಇದೊಂದು ಮುಖ್ಯ ಉದ್ದೇಶಗಳು. ಇದು ಅಲ್ಲದೆ ಸಿರಿಧಾನ್ಯಗಳ ಸಂಸ್ಕರಣೆ ಬಹಳ ಸಮಸ್ಯೆ ಇದೆ. ಬಹಳ ಜನ ರೈತರು ಅದನ್ನ ಹೇಳ್ತಾರೆ, ಬೆಳೀತೀವಿ ಅದನ್ನ ಬಹಳ ಜನ ನಾವು ಹಳ್ಳಿಗಳಿಗೆ ಹೋದಾಗ ಏನಾಗ್ತದೆ, ಹಿಂದಕ್ಕೆ ಅದನ್ನ ಕುಟ್ಟುತ್ತಿದ್ರು, ಆದ್ರೆ ಈಗ ಕುಟ್ಟುದನ್ನು ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಬಹಳಷ್ಟು. ಆ ದೃಷ್ಟಿನಾಗ ಸಿರಿಧಾನ್ಯಗಳ ಸಂಸ್ಕರಣೆ ಸಹಿತ ಬಹಳ ಅವಶ್ಯಕತೆ ಇದೆ. ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ವಾಣಿಜ್ಯೀಕರಣಕ್ಕಾಗಿ ಪ್ರೋತ್ಸಾಹಿಸಿ ಪೌಷ್ಟಿಕ ಭಾರತ ಸಿರಿಧಾನ್ಯಗಳನ್ನು ನಿರಂತರವಾಗಿ ಗ್ರಾಹಕರು ಒದಗಿಸುವುದು ಸಹಿತ ಒಂದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ. ಇನ್ನೊಂದೇನಂದ್ರೆ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಿ ಮಾರುಕಟ್ಟೆ ಸಂಪರ್ಕ ಹೆಚ್ಚಿಸಿ ಕೃಷಿ ಮತ್ತು ಆಹಾರದ ಮುಖ್ಯ ವಾಹಿನಿ ತರುವುದು. ಏನಂತಂದ್ರೆ ಈಗಿಂದ ಯುವ ಪೀಳಿಗೆಗೆ ಅಷ್ಟು ಸಿರಿಧಾನ್ಯಗಳ ಬಗ್ಗೆ ಒಂದು ಒಲವಿಲ್ಲ, ಅಂದ್ರೆ ಅಷ್ಟು ತಿಳುವಳಿಕೆ ಇಲ್ಲ. ಆ ಎಲ್ಲ ಒಂದು ತಿಳುವಳಿಕೆ ಮಾಡಿಸೋದ್ರಿಂದ ನಾವೊಂದು ಮಾರುಕಟ್ಟೆ ಸೌಲಭ್ಯವನ್ನು ಸಹಿತ ನಾವು ಬೇಡಿಕೆಯನ್ನು ಹೆಚ್ಚಿಸಬಹುದು. ಇದು ಮಾರುಕಟ್ಟೆ ಯಾಕೆ ಇದು ಕುಸಿದು ಬಿತ್ತು ಅಂತಂದ್ರೆ ನಮ್ಮ ಆಹಾರ ಪದ್ಧತಿ, ನಾವು ಆಹಾರಕ್ಕೆ ಊಟ ಮಾಡೋದು ಕಡಿಮೆ ಮಾಡಿದೇವೆ ಇದು ಸಿರಿಧಾನ್ಯಗಳು. ಹೀಗಾಗಿ ಅದಕ್ಕೆ ಬೇಡಿಕೆ ಕಡಿಮೆ ಆಗಿ ಅದು ಮಾರುಕಟ್ಟೆ ಆಟೋಮೆಟಿಕ್ ಆಗಿ ಅದು ಕುಸಿದ್ಬಿಡ್ತು. ಅದನ್ನು ನಾವು ಈಗ ಮತ್ತೊಮ್ಮೆ ತಿಳುವಳಿಕೆ ನೀಡಿಸಿ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಿ ಮತ್ತು ಮಾರುಕಟ್ಟೆ ಸಂಪರ್ಕವನ್ನು ಸಹಿತ ಕಲಿಸಿ ಹಲವಾರು ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮತ್ತು ಬೇರೆ ಪ್ರದೇಶಗಳಲ್ಲಿ ಈಗ ಸಾಕಷ್ಟು ಇದಕ್ಕೆ ಬೇಡಿಕೆ ಇದೆ. ರೈತರಿಗೆ ನೇರವಾಗಿ ಅದನ್ನ ಮಾಡಕ್ಕಾಗ್ತಾ ಇಲ್ಲ ಪೂರೈಕೆ. ಅದನ್ನ ನಾವು ಒಂದು ರೈತ ಉತ್ಪಾದಕರ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಮಾರುಕಟ್ಟೆ ಸಂಪರ್ಕ ಹೆಚ್ಚಿಸಿ ಮತ್ತು ಇತರ ಒಂದು ಸೌಲಭ್ಯ ಸಂಸ್ಕರಣೆ ಸೌಲಭ್ಯಗಳನ್ನು ಸಹಿತ ಕಲ್ಪಿಸಿ ಇದೊಂದು ಕೊಡಬೇಕನ್ನೋದು ಇದೊಂದು ರೈತ ಸಿರಿ ಯೋಜನೆಯ ಒಂದು ಮುಖ್ಯ ಉದ್ದೇಶಗಳು. ಈಗ ಯೋಜನೆ ಚೆನ್ನಾಗಿದೆ, ಅದರಲ್ಲಿ ಬೆಳೆದ್ರೆ ನಮಗೂ ಅನುಕೂಲ ಆಗ್ತದೆ ಅಂತ ಹೇಳಿ ರೈತರಿಗೆ ಅನಿಸ್ತಿರ್ತದೆ. ಆದರೆ ಇದನ್ನ ಯೋಜನೆಯ ಲಾಭ ಪಡೆಯೋದು ಹೇಗೆ, ಇದಕ್ಕೆ ತಾವು ಇದರಲ್ಲಿ ಭಾಗಿಯಾಗೋದು ಹೇಗೆ, ಇದ್ ಬಗ್ಗೆ ಸ್ವಲ್ಪ ರೈತರಿಗೆ ಈಗಾಗಲೇ ಇದ್ರೆ ಚೆನ್ನಾಗಿರುತ್ತೆ. ರೈತರ ಸಾಕಷ್ಟು ಒಂದು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಇದರ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮತ್ತು ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಸಹಿತ ಜಾಗೃತಿ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು ಈಗಾಗಲೇ ಒಂದು 40ಕ್ಕಿಂತಲೂ ಹೆಚ್ಚಿಗೆ ಜಾಗೃತಿ ಶಿಬಿರಗಳನ್ನು ಮಾಡಿದ್ದೇವೆ. ಮತ್ತು ನಮ್ಮ ಆತ್ಮ ಯೋಜನೆಯಲ್ಲಿ ಮತ್ತು ಇತರೆ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಸಹಿತ ರಚಿಸಿದಂಥ ಸ್ವಸಹಾಯ ಗುಂಪುಗಳು, ರೈತರ ಗುಂಪುಗಳು, ಅವೆಲ್ಲರಿಗೂ ಮುಖಾಂತರ ನಾವು ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಈಗಾಗಲೇ ಒಂದು ಸಾಕಷ್ಟು ಇದೊಂದು ಬೇಡಿಕೆ ಹೆಚ್ಚಾ ಇದೆ ಬೀಜಗೆ. ಮತ್ತು ನಾವು ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಇದು ಸಿರಿಧಾನ್ಯಗಳ ಒಂದು ಬೀಜವನ್ನ ಮಾರಾಟಕ್ಕಾಗಿ ಇಟ್ಟಿದ್ದೇವೆ. ಇದನ್ನ ಅಲ್ಲಿಯೂ ಸಹಿತ ರೈತರು ಸಾಕಷ್ಟು ಒಂದು ಇದು ಪಡಿಬಹುದು, ಪಡಿತಾ ಇದ್ದಾರೆ, ಈಗಾಗಲೇ ಸಾಕಷ್ಟು ಪಡಿತಾ ಇದ್ದಾರೆ, ಅದನ್ನ ಮಾಡಬಹುದು. ಈ ರೈತ ಸಿರಿ ಯೋಜನೆಯೊಳಗೆ ನಾವು ರೈತರಿಗೆ ಏನು ಪ್ರೋತ್ಸಾಹ ಕೊಡ್ತೇವೆ ಅಂತಂದ್ರೆ, ಯಾವುದೇ ಒಬ್ಬ ರೈತ ಒಂದು ಎಕರೆ ಪ್ರದೇಶದಲ್ಲಿ ಕನಿಷ್ಠ ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದ್ರೆ ಒಂದು ಎಕರೆಗೆ 4,000 ಅಂದ್ರೆ ಒಂದು ಹೆಕ್ಟರ್ಗೆ 10,000 ರೂಪಾಯಿಂದ ಪ್ರೋತ್ಸಾಹನ ಕೊಡ್ತಾರೆ. ಇದನ್ನ ಈ ರೈತ ಸಿರಿ ಯೋಜನೆಗಳು ಅದೇ ಇದು ಏನ್ ಮಾಡ್ಬೇಕಂದ್ರೆ ಗರಿಷ್ಠ ಅಂದ್ರೆ 2 ಹೆಕ್ಟರ್ ತನಕ ಅಂದ್ರೆ 5 ಎಕರೆ ತನಕ ಒಬ್ಬ ರೈತ ಇದನ್ನ ಪ್ರೋತ್ಸಾಹನ ಪಡಿಬಹುದು. ಸುಮಾರು 20,000 ಕನಿಷ್ಠ 1 ಎಕರೆ ಗರಿಷ್ಠ 5 ಎಕರೆ ತನಕ ಇದನ್ನ ಅವ್ರು ಪಡಿಬಹುದು. ಏಕ ಬೆಳೆಯಾಗಿ ಇದನ್ನ ಬೆಳಿಬೇಕು ಅದು ಅವ್ರ ರೈತರು. ಅದೇನು ಪ್ರಕ್ರಿಯೆ ಬಹಳ ಸರಳ ಇದೆ. ಏನಂತಂದ್ರೆ ರೈತರು ಒಂದು ತಮ್ಮಗೆ ಸಂಬಂಧಪಟ್ಟಂತ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಒಂದು ಅರ್ಜಿ ಸಿಗ್ತದೆ ರೈತ ಸಿರಿ ಯೋಜನೆ. ಆ ಅರ್ಜಿಯಲ್ಲಿ ಕೊಡಬೇಕು. ಆ ಅರ್ಜಿಯಲ್ಲಿ ಏನಿಲ್ಲ, ರೈತ ತಾವು ಏನ್ ಬೆಳೆದು ಕ್ಷೇತ್ರದ ಎಲ್ಲಾ ವಿವರಗಳನ್ನ ನಮೂದಿಸಬೇಕು. ಅದರಲ್ಲಿ ಮತ್ತು ಒಂದು ರೈತರು ತಮ್ಮ ಹೊಲದ ಉತ್ತಾರೆ ಕೊಡಬೇಕು, ಒಂದು ಆಧಾರ್ ಕಾರ್ಡ್ದೊಂದು ಪ್ರತಿ ಕೊಡಬೇಕು, ಮತ್ತು ಈ ಚಾಲ್ತಿಯಲ್ಲಿ ಇರತಕ್ಕಂತ ಒಂದು ಬ್ಯಾಂಕ್ ಪಾಸ್ಬುಕ್ ಅದ ಪ್ರತಿಯನ್ನು ಕೊಟ್ಟು ಒಂದು ಫೋಟೋ ಕೊಟ್ಟರೆ ಅದನ್ನ ನಾವು ಇದನ್ನ ಅರ್ಜಿ ಸ್ವೀಕರಿಸ್ತೇವೆ. ಅರ್ಜಿ ಸ್ವೀಕರಿಸಿ ನಂತರ ರೈತ ಈ ಸಿರಿಧಾನ್ಯಗಳನ್ನ ಬಿತ್ತನೆ ಆದ 30 ದಿನಗಳ ನಂತರ ಒಂದು GPS ಆಧಾರದ ಒಂದು ಫೋಟೋ ತೆಗಿತಾರೆ ಅದನ್ನು. ಆ ಫೋಟೋ ಆ ನಂತರ ಮುಂದೆ ಕಟಾವು ಮಾಡೋಕ್ಕಿಂತ ಪೂರ್ವದಲ್ಲಿ ಜಸ್ಟ್ ಕಟಾವು ಮಾಡೋಕ್ಕಿಂತ ಸ್ವಲ್ಪ ಪೂರ್ವದಲ್ಲಿ ಒಂದು ಮತ್ತೊಂದು GPS ಫೋಟೋ ತೆಗಿತಾರೆ. ನಿಮ್ಮ ಸಿಬ್ಬಂದಿನೇ ಅವ್ರ ಹೊಲಕ್ಕೆ ಹೋಗಿ ಫೋಟೋ ತೆಗಿತಾರೆ. ಹೌದು, ನಮ್ಮ ಸಿಬ್ಬಂದಿ ಹೋಗಿ ಫೋಟೋ ತೆಗಿತಾರೆ, ತೆಗೆದು ಇದು ಮಾಡ್ತಾರೆ. ಆ ನಂತರ ಈ ರೈತರಿಗೆ ಇದನ್ನ ಈಗೇನ 1 ಹೆಕ್ಟರ್ಗೆ 10,000 ರೂಪಾಯಿ ಅಂತ ನಾನು ಪ್ರೋತ್ಸಾಹನ ಅಂತ ಸರ್ಕಾರದವ್ರು ಕೊಡ್ತಾರೆ. ಅದನ್ನ 2 ಕಂತುಗಳಲ್ಲಿ ಕೊಡ್ತಾರೆ. ಒಂದು 30 ದಿನ ಆದ ನಂತರ ಮುಂದೆ ಫೋಟೋ ತೆಗೆದ ನಂತರ ಅದನ್ನ ನಾವು ಅಪ್ಲೋಡ್ ಮಾಡಿದ 2,400 ರೂಪಾಯಿ ಒಮ್ಮೆ ಬರ್ತದೆ, ಇನ್ನೊಮ್ಮೆ 1,600 ರೂಪಾಯಿ ಆ ನಂತರ ಕೊನೆಗೆ ಬರ್ತದೆ. ನೇರವಾಗಿ ಅವರ ಅಕೌಂಟ್ಗೆ ಹಣ ವರ್ಗಾವಣೆ, ನೇರವಾಗಿ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನುವಲ್ಲ, ಅದನ್ನ ಅವರಿಗೆ ಹಣ ಅವ್ರಿಗೆ ಇದಕ್ಕೆ ಹೋಗ್ತದೆ, ಖಾತೆಗೆ ಹೋಗ್ತದೆ. ಇದನ್ನ ನಮ್ಮ ಈಗ ಈ ಸದ್ಯದ ಪ್ರಸಕ್ತ ವರ್ಷದಲ್ಲಿ 2019-20 ಸಾಲಿನಲ್ಲಿ ನಮ್ಮ ಜಿಲ್ಲೆಗೆ 1,899 ಹೆಕ್ಟರ್ ಅಂದ್ರೆ ಸುಮಾರು 4,690 ಎಕರೆ ಪ್ರದೇಶದಲ್ಲಿ ಇದನ್ನ ನಾವು ಒಂದು ಗುರಿ ಇಟ್ಟುಕೊಂಡು ಯಾರು ರೈತರು ಮೊದಲು ಬಂದ ಅರ್ಜಿ ಕೊಡ್ತಾರೋ ಅವರಿಗೆ ನಾವು ಪ್ರಾಶಸ್ತ್ಯನ ಕೊಡ್ತಾ ಇದ್ದೀವಿ. ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನ ಅಂತ ಈ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನ ಅಂದ್ರೆ 8 ತಾರೀಕಿಗೆ ಕೊನೆ ದಿನ, 10/8/2019 ಇದು ಕೊನೆ ದಿನ ಅರ್ಜಿ ಸಲ್ಲಿಸಿ. ಅಷ್ಟರೊಳಗೆ ಅರ್ಜಿ ಸಲ್ಲಿಸಿ ಅದನ್ನ ಬಿತ್ತನೆ ಇದು ಮಾಡ್ಕೋಬೇಕಾಗ್ತದೆ. ಅಂದ್ರೆ ಆಮೇಲೆ ಒಂದು ಸಾರಿ ಈಗ ನಿಮ್ಮೆಲ್ಲ ಮಾತು ಕೇಳಿ ರೈತ ಸಿರಿ ಯೋಜನೆಗೆ ಅವರು ತಮ್ಮ ಹೆಸರನ್ನ ನೋಂದಾಯಿಸಿ ಬೆಳೆದು ಇದೆಲ್ಲ ಮಾಡಿ ಅದರದ್ದು ನೇರವಾಗಿ ಹಣ ಕೂಡ ಅವರಿಗೆ ವರ್ಗಾವಣೆ ಆಯ್ತು ಅನ್ಕೊಡ್ರಿ, ಮತ್ತೆ ಮುಂದಿನ ವರ್ಷ ಅವ್ರು ಬೆಳೆದ್ರೆ ಮತ್ತೆ ಸದ್ಯಕ್ಕೆ ಅಂದ್ರೆ ಈ ವರ್ಷ ಇದು ಯೋಜನೆ ಇದೆ, ಅದು ಮುಂದಿನ ವರ್ಷ ಯೋಜನೆ ಕಂಟಿನ್ಯೂ ಆದ್ರೆ ಮುಂದುವರೆದ್ರೆ ಅದನ್ನ ಮಾಡಬಹುದು ಮತ್ತು ಯೋಜನೆ ಇದ್ರೆ. ಅಂದ್ರೆ ಈ ಸಿರಿಧಾನ್ಯ ಬೆಳೆಯುವ ರುಚಿಯನ್ನ ಒಮ್ಮೆ ನೀವು ಹಚ್ಚಿ ಅವರಿಗೆ ಅದು ವ್ಯವಸ್ಥೆ ಈ ತರ ಇರ್ತದ ಅಂತ ಮನವರಿಕೆ ಮಾಡಿಕೊಟ್ರೆ ಅವರು ಪ್ರತಿ ವರ್ಷನೂ ಬಹುಶಃ ಅದೇ ಬೆಳಿಬಹುದು. ಈ ಯೋಜನೆ ಅಡಿ ಮಾರುಕಟ್ಟೆಗೆ ಸಾಗಿಸ್ಲಿಕ್ಕೆ ಅಥವಾ ವ್ಯಾಪಾರ ಮಾಡಲಿಕ್ಕೆ ಅದರದ್ದು ಏನಾದರೂ ಅನುಕೂಲತೆ ಇದೆಯಾ? ಒಳ್ಳೆ ಪ್ರಶ್ನೆ ಇದು. ಈಗ ಇದು ರೈತ ಸಿರಿ ಯೋಜನೆಯಲ್ಲಿ 2 ಮುಖ್ಯ ಆದಂತ, ಒಂದು ರೈತರಿಗೆ ನೇರವಾಗಿ ಒಂದು ಪ್ರೋತ್ಸಾಹನ ಕೊಡೋದು ಯಾರು ಬೆಳೆದವರಿಗೆ, ಇನ್ನೊಂದು ಏನಂತಂದ್ರೆ ರೈತ ಸಿರಿಧಾನ್ಯಗಳ ಸಂಸ್ಕರಣೆಗೆ ಪ್ರೋತ್ಸಾಹ ನೀಡೋದು. ಯಾಕಂದ್ರೆ ಸಂಸ್ಕರಣೆನೇ ಒಂದು ದೊಡ್ಡ ಸಮಸ್ಯೆ, ಎಲ್ಲಿ ಹೋದಲ್ಲಿ ಅದೊಂದು ಸಂಸ್ಕರಣೆ. ಮತ್ತೀಗ ಕೆಲವು ಕಡೆ ಮಾತ್ರ ಒಂದು ಗಿರಣಿಗಳು ಇದಾವ, ಅದಕ್ಕೆ ಆ ದೃಷ್ಟಿನಾಗ ಏನ ಈ ಸಂಸ್ಕರಣಾ ಘಟಕಗಳನ್ನು ಹೆಚ್ಚಿಗೆ ಒಂದು ಸ್ಥಾಪಿಸಿ ಮತ್ತೆ ಆಹಾರ ಪದ್ಧತಿಯಲ್ಲಿ ನಾವು ಒಂದು ಉಪಯೋಗ ಮಾಡಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕಾಗಿ ಏನ್ ಮಾಡ್ತಾರೆ, ಈ ರೈತ ಸಿರಿ ಯೋಜನೆಯಲ್ಲಿ ಈ ಸಣ್ಣ ಸಣ್ಣ ಘಟಕಗಳನ್ನು ಹಾಕಬಹುದು, ರೈತರು ಹಾಕಬಹುದು ಅಥವಾ ಸ್ವಸಹಾಯ ಸಂಘಗಳು ಹಾಕಬಹುದು, ರೈತ ಸಂಘಟನೆಗಳು ಹಾಕಬಹುದು ಅಥವಾ ಬೇರೆ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಸಹಿತ ಇದನ್ನ ಸಣ್ಣ ಘಟಕಗಳನ್ನು ರೈತ ಸಿರಿಧಾನ್ಯಗಳ ಸಂಸ್ಕರಣೆಗೆ ಹಾಕಬಹುದು. ಇದಕ್ಕಾಗಿ ಈ ರೈತ ಸಿರಿ ಯೋಜನೆಯಲ್ಲಿ ಸುಮಾರು 50% ನಾವು ಸಹಾಯಧನ ನೀಡ್ತೇವೆ. ಇದಕ್ಕೇನಂತ ಹೆಚ್ಚಿಗೆ ಅಂದ್ರೆ 1,000,000 ತನಕ ನಾವು ಒಂದು ಸಹಾಯಧನ ನೀಡಬಹುದು ಒಂದು ಘಟಕಕ್ಕೆ. ಇದಕ್ಕೆ ಇಲ್ಲಿ ಏನಂತಂದ್ರೆ 5,00,000 ಕಡಿಮೆ ಒಂದು ಘಟಕದ ಒಟ್ಟು ಒಂದು ಇದು ಇತ್ತು ಅಂತಂದ್ರೆ ಒಟ್ಟು ವೆಚ್ಚ ಇತ್ತಂದ್ರೆ ಅದನ್ನ ನೇರವಾಗಿ ತಾವೇ ಸ್ವಂತ ಬಂಡವಾಳ ಹಾಕಬಹುದು, ಬ್ಯಾಂಕಿನಲ್ಲಿ ಮುಖಾಂತರ ಹೋಗಬಹುದು ಅಥವಾ ಸ್ವಂತ ಬಂಡವಾಳ. ಆದ್ರೆ 5,00,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ಹೋದ್ರೆ ಕಡ್ಡಾಯವಾಗಿ ಅವರು ಬ್ಯಾಂಕ್ ಮುಖಾಂತರ ಇದನ್ನ ಕಾರ್ಯಕ್ರಮವನ್ನು ಮಾಡ್ಕೋಬಹುದು. ಪಟ್ಟಣ ಶೆಟ್ಟಿ ಅವರೇ, ನೀವು ಈ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ, ಈ ಸಂಸ್ಕರಣಾ ಘಟಕ ಆರಂಭ ಮಾಡಬೇಕು ಅಂದ್ರೆ ಅಂದಾಜು ಎಷ್ಟು ಖರ್ಚು ಬರ್ತದೆ? ಮೇಡಮ್, ಇದು ಸಂಸ್ಕರಣಾ ಘಟಕಗಳನ್ನ 1.5 ಲಕ್ಷದಿಂದನೂ ಆರಂಭ ಆಗ್ತಾವ. ಸಣ್ಣ ಘಟಕಗಳನ್ನು ಹಾಕಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ ಈಗಾಗಲೇ ಸಾಕಷ್ಟು ರವಾ ವಡಿಗಿರಣಿಗಳದಾವ ಹಳ್ಳಿ ಹಳ್ಳಿಗಳಿಗೆ ರವಾ ವಡಿಗಿರಣಿ, ಆ ರವಾ ವಡಿಗಿರಣಿಯೊಳಗನ್ನ ಸಹಿತ ಇದನ್ನು ಸಂಸ್ಕರಣೆ ಮಾಡಬಹುದು. ಕುಟ್ಲೇಬೇಕಂತೇನು ಅವಶ್ಯಕತೆ ಇಲ್ಲ. ಆ ರವಾ ವಡಿಗಿರಣಿ ಒಳಗೆ ಸಹಿತ ಇದನ್ನು ಸಂಸ್ಕರಣೆ ಮಾಡಿಕೊಂಡು ಇದು ಮಾಡಬಹುದು. ಈ ಸಿರಿಧಾನ್ಯಗಳ ಸಂಸ್ಕರಣೆ ಘಟಕಗಳ ಸುಮಾರು 1.5 ಲಕ್ಷ ಹಿಡಿದ 15-20 ಲಕ್ಷ ತನಕ ಅದು. ಅಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಎಲ್ಲನೂ ಒಂದು ಸಂಸ್ಕರಣೆ ಮಾಡಿ ಪ್ಯಾಕೇಜಿಂಗ್ ಮಾಡಿ ಯೂನಿಟ್ ಸಹಿತನೂ ಇದಾವೆ. ಆ ರೀತಿನೂ ಅದಾವ, ಬೇರೆ ಬೇರೆ ಒಂದು ಮಷಿನ್ಸ್ ಇದಾವೆ. ಅದ್ರ ಸಿರಿಧಾನ್ಯಗಳು ಈ ನವಧಾನ್ಯಗಳನ್ನ ಎಲ್ಲ ಬೆಳಿಬೇಕು ಅಥವಾ ಯಾವ್ದಾದ್ರೂ ಒಂದ್ ಬೆಳೆದ್ರೆ ಯಾವ್ದಾದ್ರು ಅಂತಂದ್ರೆ ಈಗ ನಮ್ಮಲ್ಲಿ ರಾಗಿ, ಸಜ್ಜೆ ಮತ್ತು ಜೋಳ ಬಿಟ್ಟು ಅವನ್ನು ಸಹಿತ ಸಿರಿಧಾನ್ಯಗಳನ್ನ ಬರ್ತಾವ. ಊದಲು, ನವಣೆ, ಹಾರ್ಕ, ಕೊರಲೆ, ಸಾಮೆ ಮತ್ತು ಈ ಬರಗು, ಈ ಯಾವ್ದಾದ್ರು ಬೆಳೆಗಳಲ್ಲಿ ಬೆಳೆದ್ರೆ ಇದನ್ನ ನಾವು ರೈತರಿ ಯೋಜನೆ ಅಳವಡಿಸ್ಬಿಡ್ತೀವಿ. ಜೋಳ ಅದು ಬೆಳೆದ್ರೆ ಇಲ್ಲ, ಇಲ್ಲ ಜೋಳ ಸಜ್ಜೆ ರಾಗಿ ಇಲ್ಲ. ಯಾಕಂದ್ರೆ ಈಗಾಗಲೇ ಸ್ವಲ್ಪ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾರೆ. ಇವು ಬೇರೆ ಬೆಳೆಗಳಿಗೆ ಸಹಿತ ಒಂದು ಪ್ರೋತ್ಸಾಹ ನೀಡಬೇಕಂತ ದೃಷ್ಟಿಯಾಗಿ ಇದನ್ನು ಮಾಡಿದ್ರು. ಈಗಾಗಲೇ ರೈತರ ಒಂದು ಪ್ರತಿಕ್ರಿಯೆ ಹೇಗಿದೆ ಈ ಯೋಜನೆ? ಈಗ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಹೋಗ್ತಾ ಇದ್ದಾರೆ ಮತ್ತೆ ರೈತ ಸಂಪರ್ಕದಿಂದ ಸಾಕಷ್ಟು ಒಂದು ಬಹಳ ಒಳ್ಳೆಯ ಪ್ರತಿಕ್ರಿಯೆ ಇದೆ ರೈತರಿಂದ. ಯಾಕಂದ್ರೆ ಸಾಕಷ್ಟು ಜನರಿಗೆ ಇದು ಲಾಭದ ದೃಷ್ಟಿಯಿಂದ ನೋಡೋದಕ್ಕಿಂತಲೂ ಆರೋಗ್ಯ ದೃಷ್ಟಿಯಿಂದ ಜಾಸ್ತಿ ನೋಡ್ತಾರೆ. ಈಗ ತಮಗೆ ಎಲ್ಲ ತಿಳಿದಂಗೆ ಏನಾಗಿದೆ ಅಂತಂದ್ರೆ ಮಧುಮೇಹ, ಸಕ್ಕರೆ ಕಾಯಿಲೆ ಬಹಳಷ್ಟು ಜನರಿಗೆ ಬರ್ತಾ ಇದೆ. ಸಕ್ಕರೆ ಕಾಯಿಲೆ ಇರ್ಬೋದು, ಬಿ ಪಿ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಈ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಈ ಎಲ್ಲ ಕಾಯಿಲೆಗಳನ್ನ ಸಾಕಷ್ಟು ಜನಕ್ಕೆ ಬಾಧಿಸ್ತದ. ಅದಕ್ಕೆ ಈಗ ಎಲ್ಲ ಕೆಲವು ಡಾಕ್ಟರ್ಸು ಸಹಿತ ಇದನ್ನ ಈಗ ಹೇಳ್ತಾ ಇದಾರೆ. ಏನು ಅಂತಂದ್ರೆ ನೀವು ಸಿರಿಧಾನ್ಯಗಳನ್ನು ಉಂಡ್ರಿ, ಇದಕ್ಕಂದ್ರೆ ಇದ್ರ ನಾರಿನ ಅಂಶ ಜಾಸ್ತಿ ಇರ್ತದೆ. ನಾರಿನ ಅಂಶ ನಮ್ಮ ಆರೋಗ್ಯಕ್ಕೆ ಮತ್ತು ಜೀರ್ಣ ಕ್ರಿಯೆಗೆ ಬಹಳ ಅತ್ಯಂತ ಸಹಕಾರಿ ಅದ. ಆ ದೃಷ್ಟಿನಾಗೆ ಇದನ್ನ ರೈತರಿಗೂ ಸಹಿತ ಸಾಕಷ್ಟು ಈಗಾಗಲೇ ಹಲವಾರು ಟಿವಿ ಕಾರ್ಯಕ್ರಮಗಳು ಬರ್ತಾ ಇದಾವೆ, ದಿನಪತ್ರಿಕೆಗಳಲ್ಲಿ ಬರ್ತಾ ಇದಾವೆ, ಮತ್ತು ವಾಟ್ಸಪ್ ಗ್ರೂಪ್ಗಳು ಸಹಿತ ಸಾಕಷ್ಟುದಲ್ಲಿ ಮಾಹಿತಿ ಯೂಟ್ಯೂಬ್ನಾಗಲ್ಲಿ ಬರ್ತಾ ಇದೆ. ಇದಾಗಿ ಆರೋಗ್ಯ ದೃಷ್ಟಿಯಿಂದ ಕಾಳಜಿ ಜಾಸ್ತಿ ತಿಳುವಳಿಕೆ ಬಂದದ. ಆ ದೃಷ್ಟಿನಾಗ ಇದನ್ನ ರೈತರು ಹೆಚ್ಚಿಗೆ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈಗ ರೈತರು ನಿಮ್ಮ ಮಾತುಗಳನ್ನ ಕೇಳಿ ಸಿರಿಧಾನ್ಯ ಬೆಳೆದ್ರು ಅಂತ ಇಟ್ಕೊಳ್ಳಿ, ವ್ಯಾಪಾರ ದೃಷ್ಟಿಯಿಂದ ಸಂಸ್ಕರಣೆ ದೃಷ್ಟಿಯಿಂದ ಅನುಕೂಲತೆಗಳ ಬಗ್ಗೆ ಹೇಳಿದ್ರಿ. ಈಗ ವ್ಯಾಪಾರ ಆಗದೇ ಉಳಿದಿರುವಂತಹ ಕಾಳನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದು, ಮತ್ತೆ ಅದಕ್ಕೆ ಬೇಡಿಕೆ ಬಂದಾಗ ಅದನ್ನ ಪೂರೈಸೋದು, ಈ ನಿಟ್ಟಿನಲ್ಲಿ ಏನಾದರೂ ವ್ಯವಸ್ಥೆಗಳು ಈ ಭಾಗದಲ್ಲಿ? ಈಗ ನಾವು ಈಗ ಏನ್ ಮಾಡ್ತಾ ಇದ್ದೀವಿ ಮೇಡಮ್, ಈಗ ರೈತರದ ಒಂದು ಮುಖ್ಯ ಪ್ರಶ್ನೆ ಅಂತಂದ್ರೆ ಇದ್ರದ ಮಾರುಕಟ್ಟೆ. ಮಾರುಕಟ್ಟೆ ಯಾಕಂದ್ರೆ ಹಲವಾರು ಜನ ಮೊದಲು ಬೆಳೆದಿದ್ರು, ಅದನ್ನ ಬೆಳೆದ್ರೆ ಸರಿಯಾದ ಮಾರುಕಟ್ಟೆ ಸೌಲಭ್ಯ ಇಲ್ಲದ ಕಾರಣಕ್ಕೆ ಸಹಿತ ಅವರು ಕೆಲವು ಜನ ಬೆಳೆದನ್ನ ಬಿಟ್ಟುಬಿಟ್ರು. ಅದು ಎಲ್ಲ ಒಂದು ದೃಷ್ಟಿನಾಗ ನಾವು ಏನ್ ಮಾಡ್ತಿದ್ದೇವೆ ಅಂತಂದ್ರೆ, ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮೇಳನೂ ಮಾಡ್ತಿದ್ದೇವೆ. ಅಲ್ಲಿ ಸಾಕಷ್ಟು ಕಂಪನಿಗಳನ್ನು ಬರ್ತಾವ, ಸಾಕಷ್ಟು ಬೇರೆ ಬೇರೆ ಅಂತಾರಾಷ್ಟ್ರೀಯ ಕಂಪನಿಗಳು ಸಹಿತ ಬರ್ತಾವ, ಅಲ್ಲಿ ಸಹಿತ ನಾವು ಅದನ್ನ ಸಂಪರ್ಕ ಕಲ್ಪಿಸ್. ಇನ್ನೊಂದು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಾವು ವಿಜಯಪುರ ಜಿಲ್ಲೆಯಲ್ಲಿ ಸಿರಿಧಾನ್ಯ ಬೆಳೆಯುವಂತಹ ರೈತರ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಅಥವಾ ಕಂಪನಿಯನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ. ಅದನ್ನ ಈಗ ಹೆಚ್ಚಾಗಿ ಏನ್ ಬೆಳೀತಾರಲ್ಲ ಅದನ್ನೆಲ್ಲ ನಾವು ಒಂದು ಖರೀದಿ ಮಾಡಿ, ಅದನ್ನ ಪ್ರೊಕ್ಯೂರ್ಮೆಂಟ್ ಮಾಡಿ, ಅದನ್ನ ಸಂಸ್ಕರಣ ಮಾಡಿ, ಅದಕ್ಕೆ ಒಂದು ಬ್ರ್ಯಾಂಡ್, ನಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಮಾಡಿ, ಅದನ್ನು ಸಹಿತ ಮಾರುಕಟ್ಟೆ ವ್ಯವಸ್ಥೆ ಸಹಿತ ನಾವು ಕಲ್ಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಹಳ ಒಳ್ಳೆ ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಟ್ರಿ. ರೈತ ಬಾಂಧವರೇ ಕೇಳಿದ್ರಲ್ಲ, ರೈತ ಸಿರಿ ಯೋಜನೆಯ ಲಾಭವನ್ನ ತಾವು ಪಡಿಬೇಕು, ಜೊತೆಗೆ ಈ ಸಿರಿಧಾನ್ಯಗಳನ್ನ ಬೆಳೆಯುವುದರಿಂದ ತಮಗೂ ಕೂಡ ಲಾಭ, ಜೊತೆಗೆ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಕೊಡುಗೆ ಕೊಟ್ಟಂತ ನೆಮ್ಮದಿ ರೈತನಿಗೆ ಇದರಿಂದ ಸಿಗ್ತದೆ. ಮತ್ತೆ ಇದು ಪರಿಸರ ಸ್ನೇಹಿ ಬೆಳೆಗಳು ಸಹಿತ ಇದನ್ನ ಬೆಳೆಯೋದ್ರಿಂದ ಹೊಲಕ್ಕೂ ಅನುಕೂಲ, ಉಂಡವರಿಗೂ ಅನುಕೂಲ, ಜೊತೆಗೆ ಒಂದು ಸಮಾಜಕ್ಕೂ ಒಳ್ಳೆ ಆರೋಗ್ಯವಂತ ಜೀವನವನ್ನ ಕೊಟ್ಟ ಸುಖ ರೈತನಿಗೆ ಇದರಿಂದ ಸಿಗ್ತದೆ. ರೈತ ಬಾಂಧವರೇ, ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ತಾವೇನ್ ಮಾಡಬೇಕು ಅಂತಂದ್ರೆ ಸಮೀಪದ ರೈತ ಕೇಂದ್ರಕ್ಕೆ ಹೋಗಿ ಮಾಹಿತಿಯನ್ನ ಪಡೆಯಬಹುದು, ಜೊತೆಗೆ ಎಲ್ಲೆಲ್ಲಿ ಹೋದ್ರೆ ಮಾಹಿತಿ ಸಿಗ್ತದೆ ಪಟ್ಟಣ ಶೆಟ್ಟಿಯವರೇ ನಮ್ಮ ಕೇಳುಗರಿಗೆ ಹೇಳಬೇಕು. ಈಗ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿನೂ ತಮಗೆ ಮಾಹಿತಿ ಸಿಗ್ತದೆ, ಅದು ಅಲ್ಲದೆ ನನ್ನನ್ನು ಸಹಿತ ತಾವು ನೇರವಾಗಿ ನನ್ನ ಈ ಮೊಬೈಲ್ ನಂಬರ್ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರು 9448471731. ಈ ನಂಬರ್ಗೆ ಸಹಿತ ನಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರು ಸಹಿತ ತಾವು ಮಾಹಿತಿಯನ್ನು ಪಡೆಯಬಹುದು. ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಇನ್ನೊಂದ್ಸಾರಿ ತಮ್ಮ ಫೋನ್ ನಂಬರ್ ಹೇಳಿ. ನನ್ನ ಫೋನ್ ನಂಬರ್ 9448471731. ಈ ಸಂಖ್ಯೆಗೆ ಕರೆ ಮಾಡಬೇಕು ರೈತ ಬಾಂಧವರೇ. ಈ ರೈತ ಸಿರಿ ಯೋಜನೆ ಬಗ್ಗೆ ಮಾಹಿತಿ ಪಡೆಯಿರಿ, ಜೊತೆಗೆ ಸಿರಿಧಾನ್ಯಗಳನ್ನ ಬೆಳೆಯುವುದರ ಬಗ್ಗೆ ಮಾಹಿತಿಯನ್ನ ತಾವು ಪಟ್ಟಣ ಶೆಟ್ಟಿಯವರಿಂದ ಪಡಿಬಹುದು. ಸರ್, ನಮ್ಮ ಆಕಾಶವಾಣಿವರೆಗೂ ಬಂದ್ರಿ, ಈ ಯೋಜನೆಯ ಬಗ್ಗೆ ಮಾಹಿತಿ ಮತ್ತು ಸಿರಿಧಾನ್ಯ ಬೆಳೆಯುವುದರ ಬಗ್ಗೆ ಮಾಹಿತಿ ನಮ್ಮ ರೈತರಿಗೆ ತಾವು ಹೇಳಿದ್ರಿ. ಕೊನೆಯದಾಗಿ ಒಂದು ಸಂದೇಶ ನಿಮ್ಮಿಂದ ಬೇಕು. ಈಗ ಸಂದೇಶ ಅಂತಂದ್ರೆ ಮತ್ತೆ ನಾವು ಸಿರಿಧಾನ್ಯ ಬೆಳೆದು ಈಗ ಈಗಾಗಲೇ ಬೆಳೀತಿದ್ದೆವು, ಮತ್ತೆ ಸಿರಿಧಾನ್ಯಗಳನ್ನ ಬೆಳೆದು ಮತ್ತೆ ನಮ್ಮ ಎಲ್ಲರೂ ಆರೋಗ್ಯವಂತರಾಗಿ ಬಾಳೋಣ ಅನ್ನೋದೇ ನಮ್ಮದು ಒಂದು ಈ ರೈತ ಶ್ರೀ ಯೋಜನೆ ಮತ್ತು ಸಿರಿಧಾನ್ಯ ಆಂದೋಲನದ ಒಂದು ಮುಖ್ಯ ಧ್ಯೇಯ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಬಿ ಪಟ್ಟಣಶೆಟ್ಟಿ ಅವರಿಂದ ರೈತ ಸಿರಿ ಯೋಜನೆ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಅನುರಾಧ ಕಟ್ಟಿ. ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರುವಿನ ದಯದೆ, ತೂಗುತ್ತಾರೆ ನೋಡು ಜೋಕಾಲಿ ಲಾರ ಬ್ರಹ್ಮಾನಲ್ಲದಲ್ಲಿ, ನೋಡು ಜೋಕಾಲಿ ಲಾದ ಬ್ರಹ್ಮಾನಲ್ಲದಲ್ಲಿ, ರಂಗಮಂಟಪ ಮಧ್ಯದಲ್ಲಿ ಗಂಗಾಳ ಮಹಲಿಂಗನಲ್ಲಿ, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರುವಿನ ದಯದೆ, ಚಕ್ರಕ್ಕೆ ಕಟ್ಟಿ ಜೋಕಾಲಿ ಏರಿ ನೀನು ತಗಿಯೋ ಕೀಲಿ, ಆರು ಚಕ್ರಕ್ಕೆ ಕಟ್ಟಿ ಜೋಕಾಲಿ ಏರಿ ನೀನು ತಗಿಯೋ ಕೀಲಿ, ಏರಿ ನೀನು ತಗಿಯೋ ಕೀಲಿ ಮೀರಿದ ಉನ್ಮನಿ ಕಾಣುವದಲ್ಲಿ, ತೂಗುತ್ತಾದ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾದ ನೋಡು ಜೋಕಾಲಿ ಸದ್ಗುರುವಿನ ದಯದೆ, ಜೋಕಾಲಿ ಎಂಬುವ ಜೋಲಿಯ ಹಿಡಿದು ನವದ್ವಾರ ಎಂಬ ಸೂತ್ರವ ಬಿಗಿದು, ಜೋಕಾಲಿ ಎಂಬುವ ಜೋಲಿಯ ಹಿಡಿದು ನವದ್ವಾರ ಎಂಬ ಸೂತ್ರವ ಬಿಗಿದು, ಚಿತ್ತ ಎಂಬುವ ಜಿಣಿಯವ ಹಿಡಿದು ಭಕ್ತಿ ಎಂಬುವ ಮಿಣಿಯವ ಹಿಡಿದು, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರುವಿನ ದಯದೆ, ಎಲ್ಲ ಜೋಕಾಲಿ ತನ್ನೊಳಗಲ್ಲಿ ಕಾಶ ಲಕ್ಷ ಈಶಾನಲ್ಲಿ, ಎಲ್ಲ ಜೋಕಾಲಿ ತನ್ನೊಳಗಲ್ಲಿ ಕಾಶ ಲಕ್ಷ ಈಶಾನಲ್ಲಿ, ಹಸನು ಮಾಡಿ ಕೋಮಲಸಿನಲ್ಲಿ, ಹಸನು ಮಾಡಿ ಕೋಮಲಸಿನಲ್ಲಿ ಗುರು ಸಿದ್ಧ ಮಹಲಿಂಗನಲ್ಲಿ, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರುವಿನ ದಯದೆ, ತೂಗುತ್ತಾರೆ ನೋಡು ಜೋಕಾಲಿ ನಾದ ಬ್ರಹ್ಮಾನಲ್ಲದಲ್ಲಿ, ತೂಗುತ್ತಾರೆ ನೋಡು ಜೋಕಾಲಿ ನಾದ ಬ್ರಹ್ಮಾನಲ್ಲದಲ್ಲಿ, ರಂಗಮಂಟಪ ಮಧ್ಯದಲ್ಲಿ ಗಂಗಾಳ ಮಹಲಿಂಗನಲ್ಲಿ, ರಂಗಮಂಟಪ ಮಧ್ಯದಲ್ಲಿ ಗಂಗಾಳ ಮಹಲಿಂಗನಲ್ಲಿ, ತೂಗುತ್ತಾರೆ ನೋಡು ಜೋಕಾಲಿ ಸದ್ಗುರವಿನದಯದಿಲ್ಲ ತೋತಾದ ನೋಡು ಜೋಗಾಲಿ ಸದ್ಗುರವಿನದಯದೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಕ್ಷಣಕಾಲವು ಹರಟಿಯಲಿ ಕೈಯ ಬೇಡ ಜಾಣೆ ಕ್ಷಣಕಾಲವು ಹರಟಿಯಲಿ ಕೈಯ ಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಕೀರ್ತಿಯನ್ನು ತರುವ ಭಾರದಿಲ್ಲದು ಸವಿ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯವಿಲ್ಲದು ಅವಿರತ ಕಡು ದುಃಖವಿರಲಿ ಶಾಂತಿಯಲ್ಲೋ ತಾಳುವುದು ಯುವತಿಯರಿಗೆ ಸುದಯವಿದು ಸತ್ಯ ಸಾಕ್ಷಿಯಾಗುವುದು ಗುಣವಂತಿಯಾಗಮ್ಮ ಘನವಂತಿ ನೀನೇ ಕ್ಷಣಕಾಲವು ಹರಟಿಯಲಿ ಕಳಿಯ ಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಗಂಡನೆ ಗುರುವೆಂದು ಸೇವೆಗೈಯುವುದೇ ಮುಕ್ತಿಯದು ಗಂಡನು ದೇವರು ಎಂದು ಪೂಜಿಸುವುದೇ ಪುಣ್ಯವದು ಗಂಡನ ಮನ ವೈಕುಂಠ ಕೈಲಾಸವು ಸ್ವರ್ಗವದು ಗಂಡನ ಗತಿ ಮತಿ ಮೋಕ್ಷಕ್ಕೆ ಶ್ರೀಧರ್ಮವು ಸಾರುವುದು ಗುಣವಂತಿ ಆಗಮ್ಮ ಘನವಂತಿ ನೀನೇ ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ ಜಾಣೆ ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಅತ್ತೆ ಮಾವ ಮೈದುನರು ನೆಗೆ ಎಣ್ಣೆಯರಾರಿರಲಿ ಮತ್ತೆಲ್ಲ ಮನೆಯವರು ಕಾಟವನ್ನು ಕೊಡುತ್ತಿರಲಿ ಹತ್ತು ಹತ್ತು ನೆರೆಯವರಿಗೆ ಗೊತ್ತು ಗುರಿ ತಿಳಿಸದಿರು ಮುತ್ತಿನಂಥ ಮನವಿರಲಿ ಮೆಚ್ಚುವ ಮಹಾದೇವರು ಗುಣವಂತಿ ಆಗಮ್ಮ ಘನವಂತಿ ನೀನೇ ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೇ ಮತ್ಸರವಳಿ ಮಮತೆ ಇರಲಿ ಎಲ್ಲರಲಿ ನಕ್ಕು ನಲಿದು ತಿರುಗುವ ಸತಿ ಬೀಳುವಳು ನರಕದಲ್ಲಿ ಅಕ್ಕರತೆಯ ಜೀವನವೇ ಸತ್ಕೀರ್ತಿ ಗಳಿಸುವುದು ಸಕ್ಕರೆ ಹಾಲ್ಸವಿಯಂತೆ ಸಂಸಾರವು ಸಾಗುವುದು ಗುಣವಂತಿ ಆಗಮ್ಮ ಘನವಂತಿ ನೀನೇ ಕ್ಷಣಕಾಲವು ಹರಟಿಯಲಿ ಕಳಿಯಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೇ ಸೀತಾ ದಮಯಂತಿ ಅನುಸೂಯ ದ್ರೌಪದಿಯರ ಖ್ಯಾತಿವಂತಿ ಮಂಡೋಧರಿ ತಾರಾ ಸಾವಿತ್ರಿಯರ ಮಾತಾ ಮಹಾದೇವಿಯಕ್ಕ ನೀಲಾ ಮಲ್ಲಮ್ಮರ ನೀತಿ ನಡೆ ನುಡಿಯು ನೋಡಿ ನಡೆದರೆ ಜಗ ಪಾವನ ನಡೆದರೆ ಜಗ ಪಾವನ ಗುಣವಂತಿ ಆಗಮ್ಮ ಘನವಂತಿ ನೀನೇ. ಶರಣು ಬಸವಲ್ಲಿ ಜ ಭಕ್ತಿಯಲಿಂಗ ಮುಕ್ತಿಯ ಪಡಿದವನೋ ಶರಣ ಭಕ್ತರಿಗೊಲಿದವನೋ ಶರಣ ಭವಗಳು ಚಲಿಸಿ ಬಂದನು ಶರಣ ಅರಳಗುಂಡಿಗೆಯಲ್ಲಿ ಜನ್ಮಸ್ಥಾನ ವಾಸ ಬ್ರಹ್ಮಪುರ ಮಾಡಿದಿ ಶರಣ ವಾಸ ಬ್ರಹ್ಮಪುರ ಮಾಡಿದಿ ಶರಣ ಮುಕ್ತಿಯ ಪಡೆದವನೋ ಶರಣ ಭಕ್ತರಿಗೊಲಿದವನೋ ಶರಣ ಶರಣು ಬಸವನಿಜ ಭಕ್ತಿಯಲಿಂಗ ಮುಕ್ತಿಯ ಪಡೆದವನೋ ಶರಣ ಭಕ್ತರಿಗೊಲಿದವನೋ ಶರಣ ಕಾಲಿಲ್ಲದ ತೆನೆ ತುಳಸಿದಿ ಮದನ ಅದರಳು ದಾನ ಮಾಡಿದಿ ಶರಣ ಲೆಕ್ಕವಿಲ್ಲದ ರಾಶಿ ಹೊಕ್ಕಾನು ಶರಣ ಲೆಕ್ಕವಿಲ್ಲದ ರಾಶಿ ಹೊಕ್ಕಾನು ಶರಣ ಮುಕ್ತಿಯ ಪಡಿದವನೋ ಶರಣ ಭಕ್ತರಿಗೊಲಿದವನೋ ಶರಣ ಶರಣು ಬಸವನಿಜ ಭಕ್ತಿಯಲಿಂಗ ಮುಕ್ತಿಯ ಪಡಿದವನೋ ಶರಣ ಭಕ್ತರಿಗೊಲಿದವನೋ ಶರಣ ಸಾವಿರ ಪುಳ್ಳಿಗೆ ಫಲ ಸಂತಾನ ಬಡವರ ಮೇಲೆ ಭಾರತ ಕರುಣ ದೇಶ ದೇಶದೊಳು ನಿನ್ನ ನಾಮ ಸ್ಮರಣೆಯು ದೇಶ ದೇಶದೊಳು ನಿನ್ನ ನಾಮ ಸ್ಮರಣೆಯು ಮುಕ್ತಿಯ ಪಡೆದವನೋ ಶರಣ ಭಕ್ತರಿಗೊಲಿದವನೋ ಶರಣ ಶರಣು ಬಸವನಿಜ ಭಕ್ತಿಯಲಿಂಗ ಮುಕ್ತಿಯ ಪಡೆದವನೋ ಶರಣ ಭಕ್ತರಿಗೊಲಿದವನೋ ಶರಣ ವರುಷಕ್ಕ ತಿಂಗಳು ದಿನ ಶ್ರಾವಣ ಪಾಲ್ಗುಣ ಬಹುಳ ಪಂಚಮಿ ದಿನ ಪಲ್ಲಕ್ಕಿಯೊಳಗೆ ಮೆರೆದಾನು ಶರಣ ಪಲ್ಲಕ್ಕಿಯೊಳಗೆ ಮೆರೆದಾನು ಶರಣ ಭಕ್ತಿಯ ಮುರಿದವನೋ ಶರಣ ಭಕ್ತಿಯ ಪಡೆದವನೋ ಶರಣ ಶರಣು ಬಸವನಿಜ ಭಕ್ತಿಯಲಿಂದ ಮುಕ್ತಿಯ ಪಡೆದವನೋ ಶರಣ ಭಕ್ತರಿಗೊಲಿದವನೋ ಶರಣ ದೇಶಕ್ಕಧಿಕವಾದ ಗರಡಿ ಶಯನ ದೇಶಕ್ಕಧಿಕವಾದ ಗರಡಿ ಶಯನ ರಾಮಲಿಂಗನ ಮಂದಿರ ಸ್ಥಾನ ಯೋಗಿ ದರ್ಶನ ಮಾಡಿದ ಶರಣ ಯೋಗಿ ದರ್ಶನ ಮಾಡಿದ ಶರಣ ಮುಕ್ತಿಯ ಪಡೆದವನೋ ಶರಣ ಭಕ್ತರಿಗೊಲಿದವನೋ ಶರಣ ಶರಣು ಬಸವನಿಜ ಭಕ್ತಿಯಲಿಂದ ಮುಕ್ತಿಯ ಪಡೆದವನೋ ಶರಣ ಭಕ್ತರಿಗೊಲಿದವನೋ ಶರಣ ಇದುವರೆಗೆ ವಿಜಯಪುರ ಆಕಾಶವಾಣಿಯಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮರೆಪ್ಪದಾಸರ್